ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ದೇಶಭಕ್ತಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೇಳಬಹುದು ದಿನನಿತ್ಯದ ಆಹಾರದಲ್ಲಿ ಸಿರಿಧಾನ್ಯಗಳ ಬಳಕೆಯ ಮಹತ್ವ ಕುರಿತು ಲಿಂಗಸುಗುರು ಕೃಷಿ ವಿಸ್ತೀರ್ಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ತದನಂತರ ರಾಯಚೂರಿನ ಯಂಕಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಬನ್ನಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದಿನನಿತ್ಯದ ಆಹಾರದಲ್ಲಿ ಸಿರಿಧಾನ್ಯಗಳ ಬಳಕೆಯ ಮಹತ್ವ ಕುರಿತು ಲಿಂಗಸುಗುರು ಕೃಷಿ ವಿಸ್ತೀರ್ಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇತ್ತೀಚೆಗೆ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಒಂದು ಮಹತ್ವ ಬರ್ತಾ ಇದೆ. ಬಹಳಷ್ಟು ಜನ ಸಿರಿಧಾನ್ಯಗಳನ್ನ ಬಳಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಜೊತೆಗೆ ಬೆಳಿಲಿಕ್ಕೂ ಸಹ ಮುಂದೆ ಬರ್ತಾ ಇದ್ದಾರೆ. ದಿನನಿತ್ಯದ ಆಹಾರದಲ್ಲಿ ಸಿರಿಧಾನ್ಯಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರನ ವಹಿಸ್ತಾ ಇರ್ತವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ಸಿರಿಧಾನ್ಯಗಳ ಒಂದು ಮಹತ್ವ ಎಷ್ಟರ ಮಟ್ಟಿಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿದೆ, ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಏನೆಲ್ಲ ಒಂದು ಪ್ರಯೋಜನಗಳಾಗ್ತವೆ, ಹೇಗೆ ಸೇವನೆ ಮಾಡಬೇಕು, ಯಾವ ರೀತಿ ಇವುಗಳ ಒಂದು ಸೇವನೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗತ್ತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನ ತಿಳ್ಕೊಳ್ಳೋಣಂತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾವು ಹೆಚ್ಚು ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂತ ಒಂದು ಸಿರಿ ಅಂತ ಹೇಳಿದ್ರೆ ಧನಾತ್ಮಕವಾದ ಅಂಶಗಳು. ನಾವು ಮೊದಲೆಲ್ಲ ಇವನ್ನ ತೃಣಧಾನ್ಯಗಳು ಅಂತ ಕರಿತಾ ಇದ್ವಿ. ಈ ಸಿರಿಧಾನ್ಯಗಳು ತೃಣ ಅಂತ ಹೇಳಿದ್ರೆ ಹುಲ್ಲಿನ ಜಾತಿಯ ಸಸ್ಯಗಳಿಂದ ಬರ್ತಕ್ಕಂತ ಧಾನ್ಯಗಳು. ಈ ಧಾನ್ಯಗಳಿಂದ ನಾವು ಬಳಸ್ಕೊಂಡು ಆಹಾರದಲ್ಲಿ ನಾವು ಬಳಸ್ಕೊಳ್ತಾ ಇದ್ವಿ. ಅಂತಹ ಧಾನ್ಯಗಳಿಗೆ ಇವತ್ತು ನಾವು ಸಿರಿಧಾನ್ಯಗಳು ಅಂತೇಳಿ ಹೆಸರನ್ನ ಕರಿತಾ ಇದ್ದೇವೆ. ಅಂದ್ರೆ ಅದರಲ್ಲಿ ಅಷ್ಟೊಂದು ಸಿರಿವಂತಿಕೆ ಇದೆ. ಸಿರಿವಂತಿಕೆ ಅಂತಂದ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೆ ಅಲ್ಲದೆ ನಮ್ಮ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ, ಕೃಷಿಯಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಮಣ್ಣಿರ್ಬೋದು ಅಥವಾ ನೀರಿನ ಸಂರಕ್ಷಣೆ ಇವತ್ತಿನ ದಿನದ ಪ್ರಮುಖವಾದ ಅಂಶ. ಅಂತಹ ವಸ್ತುಗಳನ್ನ ಇವತ್ತು ಸಂರಕ್ಷಣೆ ಮಾಡೋದಕ್ಕೆ ನಾವು ಬಳಸ್ಕೊಳ್ಬೇಕಾಗಿರ್ತಕ್ಕಂತಹ ಕೃಷಿ ಬೆಳೆಗಳಲ್ಲಿ ಮುಖ್ಯವಾದ ಅಂದ್ರೆ ಸಿರಿಧಾನ್ಯಗಳು. ಕೇವಲ ಕೃಷಿಗೆ ಇದು ಒಳ್ಳೆಯದಾ, ನಮ್ಮ ವಾತಾವರಣಕ್ಕೋಸ್ಕರ ಇದು ಒಳ್ಳೆಯದಾ ಅಂತಂದ್ರೆ ಇಲ್ಲ. ನಮ್ಮ ಸೇವನೆಯಿಂದ ಕೂಡ ನಮ್ಮ ದೇಹಕ್ಕೆ ಕೂಡ ಸಾಕಷ್ಟು ಅನುಕೂಲಗಳು ಇದರಲ್ಲಿದ್ದಾವೆ. ನೋಡೋಣ, ನಾವು ಮೊದಲು ಯಾವ್ಯಾವ ಸಿರಿಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಕರಿತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜೋಳ, ರಾಗಿ, ಸಜ್ಜೆ, ನವಣೆ, ಇವನ್ನ ನಾವು ನಾಲ್ಕನ್ನ ಸರ್ವೇ ಸಾಮಾನ್ಯವಾಗಿ ಬಳಸ್ತಾ ಇರ್ತೇವೆ. ಈಗ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳವನ್ನ ಪ್ರಮುಖವಾದ ಆಹಾರ ಅಂತ ಬಳಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಜ್ಜೆಯನ್ನು ಹೆಚ್ಚಾಗಿ ಬೆಳೀತಾ ಇರ್ತೇವೆ, ಅಲ್ಲೂ ಕೂಡ ಇದು ಒಂದು ಸರ್ವೇ ಸಾಮಾನ್ಯವಾದ ಬೆಳೆ. ಇತ್ತೀಚಿನ ದಿನಗಳಲ್ಲಿ ನವಣೆ ಕೂಡ ಹೆಚ್ಚಾಗ್ತಾ ಇದೆ. ಸ್ವಲ್ಪವಾಗಿ ತೊಗರಿಯ ಜೊತೆಗೆ ಒಂದು ಮಿಶ್ರ ಬೆಳೆಯಾಗಿ ಬೆಳೀತಾ ಇರ್ಬೋದು. ನಾವು ಸ್ವಲ್ಪ ಸೌತ್ ಕಡೆ ಹೋದ್ರೆ, ದಕ್ಷಿಣದ ಕಡೆ ಹೋದ್ರೆ ರಾಗಿಯಲ್ಲಿ ಮಾಮೂಲಿ ಊಟ ಅಂದ್ರೆ ರಾಗಿ ಮುದ್ದೆ ನಮಗೆ ಪ್ರಮುಖವಾದ ಊಟ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಈ ಬೆಳೆಗಳನ್ನ ಬೆಳೆದುಕೊಳ್ತಾ ಇದ್ದೇವೆ, ಇತ್ತೀಚಿನ ದಿನಗಳವರೆಗೂ ಕೂಡ ಬೆಳೀತಾ ಇದ್ದೇವೆ. ಆದ್ರೆ ಇವನ್ನು ಹೊರತಾಗಿ ಇನ್ನೂ ಅನೇಕ ಸಿರಿಧಾನ್ಯಗಳು ನಮಗೆ ಗೊತ್ತು, ಅವನ್ನು ಬೆಳೀತಾ ಇದ್ದಾರೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ರೈತರು ಬೆಳೀತಾ ಇದ್ದಾರೆ. ಅವು ಯಾವು ಅಂತ ನೋಡೋದಾದ್ರೆ, ಶಾಮೆ ಇದೆ, ಬರುಗು ಇದೆ, ಕೊರಲೆ, ಊದಲು, ಈ ರೀತಿ ಇರ್ತಕ್ಕಂಥ ಧಾನ್ಯಗಳನ್ನು ಕೂಡ ಇವತ್ತು ನಾವು ಬೆಳೀತಾ ಇದ್ದೇವೆ. ಇವನ್ನ ಕಿರು ಧಾನ್ಯಗಳು ಅಂತ ಕೂಡ ನಾವು ಕರಿತೇವೆ. ಯಾಕಂತ ಹೇಳಿದ್ರೆ ಇವು ಆಕಾರದಲ್ಲಿ ತುಂಬಾ ಚಿಕ್ಕವಾದಂತ ಧಾನ್ಯಗಳು, ಗಾತ್ರದಲ್ಲಿ ಚಿಕ್ಕದಿದ್ರೂ ಕೂಡ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಿಗೆ ಯಾವುದೇ ರೀತಿ ಚಿಕ್ಕತನ ಇಲ್ಲ. ಇದರಲ್ಲಿ ಅತ್ಯಂತ ಹೆಚ್ಚಿನ ಪೋಷಕಾಂಶಗಳೇ ಇದರಲ್ಲಿ ಅಡಗಿದ್ದಾವೆ. ಆದ್ರೆ ನಾವು ಇವನ್ ಯಾಕೆ ಬಳಸ್ಕೊಂತ ಇದ್ವಿ ಮೊದಲು, ಇವಾಗ ಯಾಕೆ ಬಿಟ್ಟಿದೀವಿ, ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ, ಹಿಂದಿನ ಕಾಲದಲ್ಲಿ ನಮಗೆ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನ ಊಟ ಮಾಡೋದು ಅಂತ ಹೇಳಿದ್ರೆ ಹಬ್ಬದ ದಿನಗಳಲ್ಲಿ ಮಾತ್ರ ಇತ್ತು. ಆದ್ರೆ ಇವಾಗ ಪ್ರತಿನಿತ್ಯ ನಮಗೆ ಅನ್ನನೇ ಪ್ರಮುಖವಾದ ಆಹಾರ ಆಗೋಗಿದೆ. ಯಾಕಂದ್ರೆ ಸುಲಭವಾಗಿ ಸಿಗುತ್ತೆ, ಭತ್ತ ತೆಗೆದು ಪಾಲಿಶ್ ಮಾಡಿರ್ತಕ್ಕಂಥ ಅಕ್ಕಿ ನಮಗೆ ಸುಲಭವಾಗಿ ದೊರೀತಾ ಇದೆ ಒಂದು. ಆಮೇಲೆ ಸುಲಭವಾಗಿ ಅಡಿಗೆ ಮಾಡೋದಕ್ಕೂ ಕೂಡ ತುಂಬಾ ಈಸಿ, ಜೀರ್ಣ ಆಗೋದಕ್ಕೂ ತುಂಬಾ ಈಸಿ. ನಮ್ಮ ಆಧುನಿಕ ಜೀವನ ಶೈಲಿಯ ಒತ್ತಡದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಎಲ್ಲಾನು ಎಷ್ಟು ಸಾಧ್ಯನಷ್ಟು ಸುಲಭವಾಗಿ, ಕೆಲಸಗಳನ್ನು ಸುಲಭವಾಗಿ ಆಗ್ಬೇಕು, ಯಾವುದೇ ರೀತಿ ದೈಹಿಕ ಶ್ರಮ ಆಗ್ಲಾರ್ದೇನೆ ನಮ್ಮ ಕೆಲಸಗಳಾಗ್ಬೇಕು. ಸೊ ಕಡಿಮೆ ಸಮಯದಲ್ಲಿ ಮಾಡ್ತಕ್ಕಂಥ ಅಡಿಗೆಗಳು ನಮಗೆ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವಿವತ್ತು ಅಕ್ಕಿ ಮತ್ತು ಗೋಧಿಗೆ ತುಂಬಾ ಮಾರು ಹೋಗಿದ್ದೇವೆ. ಚಪಾತಿ ಮತ್ತು ಅನ್ನ ಬಿಟ್ರೆ ಹೆಚ್ಚು ವೆರೈಟಿ ಧಾನ್ಯಗಳನ್ನ ಬಳಸೋದು ಸ್ವಲ್ಪ ಕಡಿಮೆ ಆಗ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಹೆಚ್ಚು ಹೆಚ್ಚು ಆಗ್ತಾ ಇದೆ, ಈ ಮಧುಮೇಹ ಮತ್ತೆ ಬೊಜ್ಜುತನ, ಈ ರೀತಿ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಯಾವಾಗ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ದಿನಗಳಲ್ಲಿ ನಮಗೆ ಮತ್ತೆ ಅನ್ಸಕ್ ಶುರು ಆಯ್ತು, ಎಲ್ಲೋ ನಾವು ಒಂದ್ ಸ್ವಲ್ಪ ಎಡಗಿದ್ವಿ, ನಮ್ಮ ಆಹಾರ ಪದ್ಧತಿಯನ್ನ ಬಹಳಷ್ಟು ಬದಲಾವಣೆ ಮಾಡ್ಕೊಂಡಿದೀವಿ. ರೆಡಿ ಟು ಕುಕ್, ರೆಡಿ ಟು ಈಟ್ ಫುಡ್ಸ್ ಗೆ ಹೋಗಿ ನಾವಿವತ್ತು ಜಂಕ್ ಫುಡ್ಸ್ ಅನ್ನ ತಿಂತಾ ಇದೀವಿ ಅಂತ ಹೇಳಿದ್ರೆ, ಈ ಹೊರಗಿನಿಂದ ಇರ್ತಕ್ಕಂಥ ಖರೀದ ಪದಾರ್ಥಗಳಿರ್ಬೋದು, ಬೇಕರಿ ಪದಾರ್ಥಗಳಿರ್ಬೋದು, ಇವುಗಳಿಗೆ ನಾವು ಮಾರು ಹೋಗ್ತಾ ಇದೀವಿ. ಇವನ್ನ ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದ ನಮ್ಮ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಈ ಸಿರಿಧಾನ್ಯಗಳು ಯಾಕೆ ನಾವು ಮತ್ತೆ ಬೆಳಿಬಾರ್ದು, ತಿನ್ಬಾರ್ದು ಅಂತ ವಿಚಾರ ಮಾಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಬಹಳ ಕಡಿಮೆ ಖರ್ಚು ಅಂತ ಹೇಳಿದ್ರೆ, ನಾವಿಲ್ಲಿ ಕಡಿಮೆ ನೀರಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂಥ ಬೆಳೆಗಳಿವು. ಮತ್ತೆ ಇದರಲ್ಲಿ ಕೀಟನಾಶಕ ಆಗಲಿ, ರಾಸಾಯನಿಕ ಗೊಬ್ಬರಗಳ ಆಗ್ಲಿ ಅವಶ್ಯಕತೆ ಇರೋದೇ ಇಲ್ಲ, ಬಹಳ ಕಡಿಮೆ. ಈಗ ಇದಕ್ಕೆ ಬರ್ತಕ್ಕಂಥ ಕೀಟಗಳು ಕೂಡ ತುಂಬಾ ವಿರಳ. ಯಾಕಂದ್ರೆ ಇವು ಪರಿಸರಕ್ಕೆ ಹೊಂದಿಕೊಂಡು ಬೆಳೆಯತಕ್ಕಂಥವು, ಮತ್ತ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಕೊಡ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಧಾನ್ಯಗಳು. ಇವು ನಮಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಉತ್ತಮವಾದ ಮೇವನ್ನ ಒದಗಿಸ್ತವೆ. ಬರೀ ಕೇವಲ ನಮಗಷ್ಟೇ ಒಳ್ಳೆಯ ಧಾನ್ಯಗಳು, ಮೇವಿಗೋಸ್ಕರ ಮತ್ತೊಂದು ಬೆಳೆಯನ್ನ ಬೆಳಿಬೇಕು ಇಲ್ಲ, ಇದೇ ಧಾನ್ಯಗಳಿಂದ ಬರ್ತಕ್ಕಂಥ ಮೇವು ನಮ್ಮ ದನಗಳಿಗೆ ಒಳ್ಳೆಯ ಒಂದು ಆಹಾರ ಕೂಡ ಆಗುತ್ತೆ. ಆದ್ರೆ ಈ ಧಾನ್ಯಗಳಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಚಿಕ್ಕವಾಗಿದ್ರು ಕೂಡ ಹೆಚ್ಚು ಗಡಸಾಗಿರ್ತವೆ, ಅಂದ್ರೆ ಗಟ್ಟಿತನ ಇರುತ್ತೆ, ಮೇಲ್ಪದರ ತುಂಬಾ ಹಾರ್ಡ್ ಆಗಿರುತ್ತೆ. ಅದನ್ನ ಒಂದು ಸಂಸ್ಕರಣೆ ಮಾಡೋದೇ ಒಂದು ದೊಡ್ಡ ಸವಾಲು. ಹಿಂದಿನ ಕಾಲದಲ್ಲಾದ್ರೆ ಒರಳಲ್ಲಿ ಕುಟ್ಟಿ ಮೇಲಿನ ಹಸ್ಕನ್ನ ತೆಗೆದುಬಿಟ್ಟು ಅಕ್ಕಿಯನ್ನ ಮಾಡ್ಕೊಂಡು ಬಳಸ್ತಾ ಇದ್ರು. ಆದ್ರೆ ಇವಾಗ ಏನಿದೆ, ಅಷ್ಟೊಂದು ಸಮಯ ಯಾರಿಗೂ ಇಲ್ಲ, ಆಮೇಲೆ ಅದನ್ನ ಬಳಸ್ತಕ್ಕಂತ ಪ್ರಮೇಯನೂ ಬರೋದಿಲ್ಲ. ಯಾಕಂದ್ರೆ ಸುಲಭವಾಗಿ ಎಲ್ಲ ಸಿಗ್ತಾ ಇರೋದ್ರಿಂದ ಅದನ್ನ ಬಳಸೋದಿಕ್ಕೆ ಕಡಿಮೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ತಾಂತ್ರಿಕತೆಯನ್ನ ಡೆವಲಪ್ ಮಾಡಿ ಅದರದ್ದು ಪ್ರೊಸೆಸಿಂಗ್ ಯೂನಿಟ್ಗಳು ಕೂಡ ಸಾಕಷ್ಟು ಕಡೆ ಆಗಿದ್ದಾವೆ. ಉದಾಹರಣೆಗೆ ಅಂದ್ರೆ ಸಿಂಧನೂರಿನಲ್ಲೇ ಒಂದು ಸಂಸ್ಕರಣಾ ಘಟಕ ಆಗಿದೆ, ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಒಂದು ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಒಂದು ಸಂಸ್ಕರಣಾ ಘಟಕ ಕೂಡ ಇದೆ. ಅಲ್ಲಿ ನಾವು ಅದನ್ನ ಅಕ್ಕಿಯನ್ನ ಮಾಡಿಸ್ಕೊಂಡು ಬಳಸಬಹುದಾಗಿದೆ. ಸೊ ಈ ರೀತಿ ಇವತ್ತು ನಾವು ಈ ಧಾನ್ಯಗಳನ್ನ ಬಳಸಲಿ ಅಂತೇಳಿ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅನೇಕ ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಧಾನ್ಯಗಳ ಒಂದು ತಳಿಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ವಿಶ್ವವಿದ್ಯಾಲಯಗಳಿಂದ. ಧಾರವಾಡ ಇರ್ಬೋದು, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೂಡ ಸಾಕಷ್ಟು ಒಂದು ಕಿರುಧಾನ್ಯಗಳ ತಳಿಗಳನ್ನ ಬಿಡುಗಡೆ ಮಾಡಿದೆ. ನವಣೆ ಇರ್ಬೋದು, ಸಾಮೆ ಇರ್ಬೋದು, ಊದಲಿ ಇರ್ಬೋದು, ಅನೇಕ ತಳಿಗಳು ಇವತ್ತು ಲಭ್ಯ ಇದಾವೆ. ಸುಮಾರು 80 ವರ್ಷಕ್ಕಿಂತ ಹೆಚ್ಚು ಕಾಲ ನಮ್ಮ ಪೂರ್ವಜರು ಜೀವಿಸ್ತಾ ಇದ್ರು ಈ ಧಾನ್ಯಗಳನ್ನ ಬಳಸ್ಕೊಂಡು. ಅದ್ರಲ್ಲಿ ಏನಂತ ಅಂಶಗಳು ಏನಿತ್ತು, ನಾವು ಇವಾಗ ಬಳಸ್ತಕ್ಕಂಥ ಧಾನ್ಯಗಳಲ್ಲಿ ಏನ್ ಇಲ್ಲ ಅಂತ ನೋಡೋದಾದ್ರೆ, ಈ ನಮ್ಮ ಕಿರುಧಾನ್ಯಗಳಲ್ಲಿ ಅಥವಾ ಸಿರಿಧಾನ್ಯಗಳಲ್ಲಿ ನಾವು ರೆಗ್ಯುಲರ್ ಆಗಿ ಬಳಸ್ತಕ್ಕಂಥ ಅಕ್ಕಿ ಮತ್ತು ಗೋಧಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕ್ಯಾಲ್ಸಿಯಂನ ಅಂಶ ಇದೆ. ನಮ್ಮ ರಾಗಿಯಲ್ಲಿ ಸುಮಾರು 344 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅದರ ನಂತರ ನಮಗೆ ಸಜ್ಜೆಯಲ್ಲಿ 42 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅದೇ ನಾವು ಗೋಧಿಯನ್ನು ನೋಡಿದಾಗ ಮತ್ತು ಅಕ್ಕಿಯನ್ನು ನೋಡಿದಾಗ, ಅಕ್ಕಿಯಲ್ಲಿ ಕೇವಲ 9 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇದ್ರೆ ಗೋಧಿಯಲ್ಲಿ 41 ಸಿಗುತ್ತೆ. ಸೊ ಈ ರೀತಿ ಕೇವಲ ಕ್ಯಾಲ್ಸಿಯಂ ಮಾತ್ರ ಅಲ್ಲ, ಕಬ್ಬಿಣಾಂಶ ಕೂಡ ನಮ್ಮ ದೇಹಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಖನಿಜಾಂಶ. ಇವತ್ತು ನಾವು ನೋಡ್ತಾ ಇರ್ತೇವೆ ಸಾಕಷ್ಟು ಮಹಿಳೆಯರಲ್ಲಿ, ಕಿಶೋರಿಯರಲ್ಲಿ, ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಬರತಕ್ಕಂತ ಒಂದು ರಕ್ತಹೀನತೆ, ತುಂಬಾ ಜನ ಬಳಲ್ತಾ ಇರ್ತಾರೆ. ಸೊ ಅಂತಹ ಒಂದು ಕಬ್ಬಿಣಾಂಶ ಕೂಡ ನಮ್ಮ ಈ ಕಿರುಧಾನ್ಯದಲ್ಲಿ ಹೇರಳವಾಗಿ ದೊರೆಯುತ್ತೆ. ಯಾವ್ದ್ರಲ್ಲಿ ಅಂತ ನೋಡೋದಾದ್ರೆ, ಈ ಸಾಮೆ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ 9.3 ಮಿಲಿಗ್ರಾಂನಷ್ಟು ಕಬ್ಬಿಣಾಂಶ ಇದೆ. ಅತಿ ಹೆಚ್ಚು ಕಬ್ಬಿಣ ನಮ್ಮ ಸಾಮೆಯಲ್ಲಿದೆ, ನಂತರ ಸಜ್ಜೆಯಲ್ಲಿದೆ, ಅದರ ನಂತರ ಗೋಧಿ ಬರುತ್ತೆ. ಅದರಲ್ಲಿ ಕೇವಲ 5.3 ಮಿಲಿಗ್ರಾಂನಷ್ಟು ಇದೆ. ಅಕ್ಕಿಯಲ್ಲಿ ಕೇವಲ 1 ಮಿಲಿಗ್ರಾಂನಷ್ಟು ಕಬ್ಬಿಣಾಂಶ ಇದೆ. ಸೊ ಇಂತಹ ಧಾನ್ಯಗಳನ್ನ ನಾವು ಅತಿ ಹೆಚ್ಚು ಬಳಸ್ತಾ ಇದ್ದೇವೆ, ಆದ್ರೆ ಈ ನಮ್ಮ ಸಿರಿಧಾನ್ಯಗಳನ್ನ ಕಡೆಗಣಿಸ್ತಾ ಇದ್ದೇವೆ. ಈ ಸಿರಿಧಾನ್ಯಗಳನ್ನ ಇದಕ್ಕೋಸ್ಕರ, ಆಮೇಲೆ ನಂತರ ನಾರಿನಂಶಕ್ಕೆ ಬಂದ್ರೆ, ನಾರಿನಂಶ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಗೊತ್ತು, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆಯನ್ನ ನಾವು ಸುಲಭವಾಗಿ ನಿವಾರಣೆ ಮಾಡತಕ್ಕಂತ ಒಂದು ಪೋಷಕಾಂಶ ಅಂತ ಹೇಳಿದ್ರೆ ಈ ನಾರು. ಚಳಿ ಇದು ಯಾವುದೇ ಒಂದು ಪೋಷಕಾಂಶವನ್ನು ಒದಗಿಸೋದಿಲ್ಲ, ಆದ್ರೆ ನಮಗೆ ಒಂದು ಮಲಬದ್ಧತೆ ಅಥವಾ ಅಜೀರ್ಣದ ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಅಂತಹ ನಾರಿನಂಶ ನಮ್ಮ ಈ ಕಿರುಧಾನ್ಯಗಳಲ್ಲಿ ತುಂಬಾ ಹೇರಳವಾಗಿದೆ. ಅದನ್ನ ನೋಡೋದಾದ್ರೆ ಅಕ್ಕಿಯಲ್ಲಿ ಕೇವಲ 0.7 ಗ್ರಾಂನಷ್ಟು ನಾರಿನಂಶ, 0.2 ನಾರಿನಂಶ ಇದ್ರೆ ನಮ್ಮ ನವಣೆಯಲ್ಲಿ 8 ಗ್ರಾಂನಷ್ಟು ನಾರಿನಂಶ ಸಿಗುತ್ತೆ. ಅದೇ ರೀತಿ ಸಜ್ಜೆಯಲ್ಲಿ 1.2, ಅಂದ್ರೆ ಯಾವುದೇ ಒಂದು ಆಹಾರ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ ಅಕ್ಕಿಗಿಂತ ಜಾಸ್ತಿನೇ ಇರುತ್ತೆ ಸಿರಿಧಾನ್ಯಗಳಲ್ಲಿ. ಸೊ ಹಾಗಾಗಿ ನಾವು ಪಾಲಿಶ್ ಮಾಡಿರ್ತಕ್ಕಂತ ಅಕ್ಕಿಯನ್ನ ಬಳಸೋದ್ರಿಂದ ಅದ್ರಲ್ಲಿ ಮೇಲ್ಪದರದಲ್ಲಿ ಇರತಕ್ಕಂತ ಒಂದು ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳು ಮತ್ತೆ ನಾರಿನಂಶ ಎಲ್ಲವನ್ನು ತೆಗೆದುಬಿಟ್ಟು ನಾವು ಕೇವಲ ಪಿಷ್ಟವನ್ನ ತಿಂತಾ ಇದೀವಿ ಇವತ್ತು. ಅಂತಹ ಧಾನ್ಯಗಳ ಬದಲಾಗಿ ನಾವು ಇವತ್ತು ಈ ಸಿರಿಧಾನ್ಯಗಳನ್ನು ಬಳಸ್ಕೊಂಡಾಗ ನಮ್ಮ ದೇಹಕ್ಕೆ ಆರೋಗ್ಯದ ಜೊತೆಗೆ ನಮ್ಮ ಪರಿಸರವನ್ನು ಕೂಡ ನಾವು ಕಾಪಾಡಿದಂತಹ ಒಂದು ಹೆಮ್ಮೆ ನಮಗಾಗತ್ತೆ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀವಿ ಭತ್ತವನ್ನು ಬೆಳೀತಕ್ಕಂತ ಗದ್ದೆಯಲ್ಲಿ ನಾವು ಎಷ್ಟು ರಾಸಾಯನಿಕಗಳನ್ನ, ಒಳಸೂರುಗಳನ್ನ ಇವತ್ತು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ, ಬಿತ್ತಿದಾಗಿನಿಂದ ಅದ ಕೊಯ್ಲು ಮಾಡೋವರೆಗೂ ಅದರಲ್ಲಿ ಹೆಚ್ಚಾಗಿ ಇವತ್ತು ನಾವು ಗೊಬ್ಬರವನ್ನ ಮತ್ತು ರಾಸಾಯನಿಕಗಳನ್ನ ಬಳಸ್ತಾ ಇದ್ದೇವೆ. ಅದರಿಂದ ಭೂಮಿ ಕೂಡ ಹಾಳಾಗ್ತಾ ಇದೆ. ಅದರ ಸುತ್ತಮುತ್ತಲು ಇರ್ತಕ್ಕಂಥ ದನಕರುಗಳಿರ್ಬೋದು, ಆ ನೀರನ್ನ ನಿಲ್ಲಿಸಿ ನಾವು ಮಾಡೋದ್ರಿಂದ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ನೀರಿನ ಸೆಲೆಗಳು ಕೂಡ ಇವತ್ತು ಪೆಸ್ಟಿಸೈಡ್ ಮತ್ತು ಕೆಮಿಕಲ್ಸ್ ಇಂದ ಎಲ್ಲ ವಿಷಪೂರಿತ ನೀರಾಗಿ ಪರಿವರ್ತನೆ ಆಗ್ತಾ ಇದೆ. ನಮ್ಮ ಮಣ್ಣು ಕೂಡ ಇವತ್ತು ತುಂಬಾ ಕಲುಷಿತ ಆಗ್ತಾ ಇದೆ. ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಕಡಿಮೆ ರಾಸಾಯನಿಕಗಳನ್ನ ಬಳಸಿ ಆಲ್ಮೋಸ್ಟ್ ನಿಲ್ ಅಂತಾನೆ ಹೇಳ್ಬೋದು. ಈ ನವಣೆ ಮತ್ತೆ ಇವಾಗ ಜೋಳಕ್ಕೆ ಒಂದ್ ಸ್ವಲ್ಪ ಕಾಡಿಗೆ ರೋಗ ಇರ್ಬೋದು, ಈ ತರದ ಒಂದಷ್ಟು ಕೀಟಗಳಿರ್ಬೋದು, ಫಾಲ್ ಆರ್ಮಿ ವರ್ಮ್ ಈ ತರದ್ ಬರ್ತಾ ಇದೆ. ಆದ್ರೆ ಉಳಿದಂತಹ ನವಣೆ ಮತ್ತೆ ಈ ಸಜ್ಜೆ ಇವಕ್ಕೆಲ್ಲ ನಾವ್ ಯಾವತ್ತೂ ಕೀಟದಿಂದ ಆಗ್ಲಿ ರೋಗದಿಂದ ಆಗ್ಲಿ ಬಾಧಿಸೋದನ್ನ ನೋಡೋದೇ ಇಲ್ಲ. ಇಷ್ಟು ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ನಾವು ಬೆಳೀತಕ್ಕಂಥ ಬೆಳೆಗಳನ್ನ ಇವತ್ತು ನಾವು ಇವತ್ತು ಬಳಸ್ಬೇಕಾಗಿದೆ. ಇದರಿಂದ ಏನ್ ನಮಗೆ ಆರೋಗ್ಯಕರವಾಗಿ ನಮ್ಗೇನು ಉಪಯೋಗ ಇದೆ ಅಂತ ನೋಡೋದಾದ್ರೆ, ಹೆಚ್ಚುತ್ತಿರುವ ಮಧುಮೇಹ, ಹೃದಯ ರೋಗ, ಬೊಜ್ಜು, ಅಜೀರ್ಣತೆ, ಅಶಕ್ತತೆ, ರಕ್ತದೊತ್ತಡ, ಇತರ ಅನೇಕ ತೊಂದರೆಗಳಿಗೆ ಮುಖ್ಯ ಕಾರಣ ನಮ್ದು ಇವತ್ತು ನಾವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿರ್ತಕ್ಕಂಥ ಒತ್ತಡ. ದಿನನಿತ್ಯದ ಆಹಾರದಲ್ಲಿ ನಾವು ತುಂಬಾ ಪೌಷ್ಟಿಕವಾದ ಆಹಾರವನ್ನೇ ಸೇವನೆ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಬರೋದ್ರ ಧಾವಂತದಲ್ಲಿ ನಾವು ಹೇಳ್ತಿರ್ತೇವೆ ಬೆಳಿಗ್ಗೆ ಒಂದು 1/4 ಆಫ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ನಾವು ಬೆಳಿಗ್ಗೆ ಸೇವನೆ ಮಾಡಬೇಕು ಅಂತ. ಎಷ್ಟು ಜನ ಕೆಲಸದ ಒತ್ತಡದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇರ್ತೀವಿ, ಸಾಕಷ್ಟು ಜನ ಸ್ಕಿಪ್ ಮಾಡ್ತೀವಿ, ಮತ್ತೆ ಲೇಟ್ ಆಗಿ ಅಂದ್ರೆ ರಾತ್ರಿ ಅತಿ ಲೇಟ್ ಆಗಿ ಮಲಗುವಂತದ್ದು ಯಥೇಚ್ಛವಾಗಿ ನಾವು ಇವತ್ತು ಸೋಷಿಯಲ್ ಮೀಡಿಯಾಸ್ ಅಂತ ಏನ್ ಹೇಳ್ತಾ ಇರ್ತೀವಲ್ಲ, ಇಂತಹ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕೆಲಸ ಮಾಡ್ತಾ ಅಥವಾ ಅವುಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ನಮ್ಮ ಆಹಾರದ ಪದ್ಧತಿ ತುಂಬಾ ಅಂದ್ರೆ ತುಂಬಾ ಏರುಪೇರಾಗಿದೆ. ಇಂತಹ ಒಂದು ಸಮಯದಲ್ಲಿ ಇಷ್ಟೊಂದು ರೋಗಗಳು ಹೆಚ್ಚುತ್ತಾ ಇರತಕ್ಕಂಥ ಸಮಯದಲ್ಲಿ ಇಂತಹ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಒಂದು ಸಾಂಪ್ರದಾಯಿಕವಾದ ಅಡಿಗೆಗಳನ್ನ ನಾವು ವಾಪಸ್ ತಂದಾಗುತ್ತೆ. ಫಸ್ಟ್ ನಮ್ಮ ಹಿಂದಿನ ಕಾಲದಲ್ಲಿ ನವಣೆಯಿಂದ ಉರಕ್ಕಿ ಹೋಳಿಗೆ ಮಾಡ್ತಿದ್ರು, ನವಣೆ ಉಪ್ಪಿಟ್ಟು ಮಾಡ್ತಿದ್ರು, ನವಣಕ್ಕಿ ಹಪ್ಪಳ ಮಾಡ್ತಾ ಇದ್ರು, ಮತ್ತೆ ಸಜ್ಜೆಯಿಂದ ಉಂಡೆಗಳನ್ನ ಮಾಡ್ತಿದ್ರು. ನಾಗರ ಪಂಚಮಿ ಹಬ್ಬದಲ್ಲಿ ಸಜ್ಜೆ ಉಂಡೆ ಕೂಡ ಈ ಭಾಗದ ಒಂದು ವಿಶೇಷವಾದ ಉಂಡೆ. ಸಜ್ಜೆ ಹಾಲನ್ನ ತೆಗೆದುಬಿಟ್ಟು ಒಂದು ಸಂಡಿಗೆಯನ್ನ ಮಾಡ್ತಾ ಇದ್ರು. ನಂತರ ಸಜ್ಜೆಯಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ ಗೆ ಬೇಕಾಗ್ತಕ್ಕಂತ ಒಂದು ಗಂಜಿಯನ್ನು ಕೂಡ ತಯಾರು ಮಾಡಿದ್ವಿ ಕೃಷಿ ವಿಶ್ವವಿದ್ಯಾಲಯದಿಂದ. ಸಜ್ಜೆ ಮತ್ತೆ ರಾಗಿಯನ್ನ ಬಳಸ್ಕೊಂಡು ಚಿಕ್ಕ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಆರೋಗ್ಯಕರವಾದ ಪೇಯ. ನಂತರ ಬಾಣಂತಿ ಮತ್ತು ಗರ್ಭಿಣಿಯರಿಗೂ ಕೂಡ ಅದು ಅತ್ಯಂತ ಉತ್ತಮವಾದ ಪೇಯ ಆಗಿತ್ತು, ಯಾಕಂದ್ರೆ ಅದರಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶವನ್ನ ಸೇವನೆ ಮಾಡೋದ್ರಿಂದ ಸಿಗ್ತಾ ಇತ್ತು. ಅಂದ್ರೆ ಆ ಗಂಜಿಯನ್ನು ಸೇವನೆ ಮಾಡಿದಾಗ ನಮಗೆ ಅತಿ ಹೆಚ್ಚು ಕಬ್ಬಿಣಾಂಶ ದೇಹಕ್ಕೆ ದೊರಕ್ತಾ ಇತ್ತು, ಯಾಕಂದ್ರೆ ಅದನ್ನ ಮೊಳಕೆ ಬರೆಸ್ಬಿಟ್ಟು ನಾವು ತಯಾರು ಮಾಡಿದಂತ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂತ ಗಂಜಿ ಆಗಿತ್ತು. ಮೊಳಕೆ ಬರೆಸೋದ್ರಿಂದ ಅದರಲ್ಲಿ ಇರ್ತಕ್ಕಂತ ಆಕ್ಸಲೇಟ್ಸ್ ಅಂದ್ರೆ ಪೋಷಕಾಂಶಗಳ ಬಳಕೆಗೆ ಅಡ್ಡಿ ಮಾಡತಕ್ಕಂತ ಅಂಶಗಳನ್ನ ನಾಶ ಆಗ್ತಾ ಇತ್ತು ಯಾವ್ದ್ರಲ್ಲಿ, ಈ ಮೊಳಕೆ ಬರೆಸೋದ್ರಿಂದ. ಇಂತಹ ಇನ್ಹಿಬಿಟರ್ಸ್ ನೆಲ್ಲ ತೆಗೆದುಹಾಕಿ ಮಾಡಿರ್ತಕ್ಕಂತ ಒಂದು ಗಂಜಿ ನಮ್ಗೆ ಆರೋಗ್ಯಕರವಾಗಿರ್ತಕ್ಕಂತ ಒಂದು ಗಂಜಿ ಆಗತ್ತೆ. ಅದೇ ರೀತಿ ನಾವು ಜೋಳದಿಂದ ಕೂಡ ಇವತ್ತು ಜೋಳದ ಬಳಕೆ ಕಡಿಮೆ ಆಗ್ತಾ ಇದೆ, ಬೆಳೆಯೋದು ಕೂಡ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಿರ್ತೇವೆ ಕಮರ್ಷಿಯಲ್ ಕ್ರಾಪ್ಸ್ ಇದ್ದಷ್ಟು ಒಂದು ಬೆಲೆ ಈ ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಬೆಳೆಗಳಿಗೆ ಇರೋದಿಲ್ಲ. ಆಹಾರ ಧಾನ್ಯಗಳಿಗೆ ಜೋಳ ಕೇವಲ ಒಂದು 3,000-4,000 ಕ್ವಿಂಟಲ್ ನಾವು ಮಾರಾಟ ಮಾಡ್ಬೋದು. ಅದೇ ಹತ್ತಿ ಮತ್ತೆ ಈ ತೊಗರಿ ಇಂಥವನ್ನ ಬೆಳೆದಾಗ ರೈತನಿಗೆ ಅತಿ ಹೆಚ್ಚು ಲಾಭ ಆಗತ್ತೆ. ಹಾಗಾಗಿ ಈ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ರೈತರು ಕೂಡ ಇವತ್ತು ಮುಂದ್ ಬರೋದಕ್ಕೆ ಸ್ವಲ್ಪ ಹೆದರ್ತಾರೆ. ಸೊ ಅಂತಹ ಉತ್ತೇಜನ ಕೊಡಬೇಕು ಮತ್ತೆ ಇದನ್ನ ಬಳಕೆಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಆಹಾರ ತಜ್ಞರಾಗಿ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಮಾಡ್ತಿರ್ತಕ್ಕಂಥ ಒಂದು ಪ್ರಮುಖವಾದ ಅಂಶ ಅಂದ್ರೆ ಈ ಸಿರಿಧಾನ್ಯಗಳಿಗೆ ಮೌಲ್ಯವರ್ಧನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಅದರಲ್ಲಿ ಜೋಳದಲ್ಲಿ ನಾವಿವತ್ತು ರೆಡಿ ಟು ಕುಕ್ ಬಿಸಿಬೇಳೆ ಬಾತ್ ಅನ್ನೋ ಒಂದು ಪೌಡರ್ ಅನ್ನ ತಯಾರು ಮಾಡಿದ್ದೀವಿ. ಅಂದ್ರೆ ಜೋಳದ ನುಚ್ಚು ಮತ್ತೆ ಇಡಿಯಾದ ಬೇಳೆಯನ್ನ ಒಡೆದಿರ್ತಕ್ಕಂಥ ಬೇಳೆ ಅಂದ್ರೆ ದಾಲ್ ಮಿಲ್ ಪ್ರೊಸೆಸಿಂಗ್ ನಲ್ಲಿ ಒಂದಷ್ಟು 15 kg ಅಷ್ಟು ನಮಗೆ ನುಚ್ಚು ಸಿಗತ್ತೆ. ಆ ನುಚ್ಚನ್ನು ಕೂಡ ನಾವು ಬಳಸ್ಕೊಂಡಾಗ ಆಗುತ್ತೆ. ನಂತರ ಜೋಳದ ರೊಟ್ಟಿಯನ್ನ ಮಾಡೋದಕ್ಕೆ ಎಲ್ಲರಿಗೂ ಕೌಶಲ್ಯ ಬೇಕು. ಒಡೆದು ಮಾಡ್ತಕ್ಕಂಥ ಒಂದು ರೊಟ್ಟಿ ಏನಿದೆ ಅಲ್ಲ ಅದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಬರೋದಿಲ್ಲ. ಆ ಕೌಶಲ್ಯ ಇರದೇ ಇರತಕ್ಕಂಥವ್ರು ಕೂಡ ಈ ಆಹಾರವನ್ನು ಸೇವನೆ ಮಾಡ್ಬೇಕಲ್ಲ ಯಾವುದೋ ಒಂದು ರೂಪದಲ್ಲಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಜೋಳದಿಂದ ಮಾಡಿರ್ತಕ್ಕಂಥ ಒಂದು ಉಪ್ಪಿಟ್ಟಿನ ಮಿಕ್ಸ್ ಇರ್ಬೋದು, ಬಿಸಿಬೇಳೆ ಬಾತ್ ಮಿಕ್ಸ್ ಇರ್ಬೋದು, ಅರಳಿನ ಜೋಳ ನಮ್ಮಲ್ಲಿ ಸಾಕಷ್ಟು ಜೋಳ ಅರಳಿನ ಜೋಳ ಇದೆ, ಕಾಗಿ ಮೂತಿ ಜೋಳ ಅಂತಿದೆ, ಕೆಂಪು ಜೋಳ ಇದೆ, ಕಡುಬಿನ ಜೋಳ ಇದೆ, ಇಂತಹ ಸಾಂಪ್ರದಾಯಿಕ ತಳಿಗಳು ಇವು ಕೂಡ ಸಿರಿಧಾನ್ಯಗಳು. ಅವನ್ನ ಬಳಕೆ ಮಾಡಿಕೊಂಡು ಒಂದು ಬರ್ಫಿಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಅರಳನ್ನ ಮಾಡಿಕೊಂಡು ಅರಳನ್ನ ಮಾಡೋದ್ರಿಂದ ಇದರಲ್ಲಿ ಏನಾಗುತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಕ್ಲಿಷ್ಟ ಪಿಷ್ಟಗಳು ಸುಲಭವಾಗಿ ಜೀರ್ಣ ಆಗೋ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸಾಮಾನ್ಯವಾಗಿ ನಾಗರ ಪಂಚಮಿ ಹಬ್ಬದಲ್ಲಿ ಅರಳಿಟ್ಟಿನ ಉಂಡೆ ಅಂತ ಮಾಡ್ತಾ ಇದ್ವಿ. ಸೊ ಅದೇ ಅರಳನ್ನ ಬಳಸ್ಕೊಂಡು ಒಂದು ಬರ್ಫಿಯನ್ನ ತಯಾರು ಮಾಡಿ ಈ ತರ ನಾವು ರೆಡಿ ಟು ಈಟ್ ಇರ್ಬೋದು, ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಅನ್ನ ಯಾಕೆ ಡೆವಲಪ್ ಮಾಡ್ಬೇಕಾಗಿದೆ ಇವತ್ತು ಅಂತ ಹೇಳಿದ್ರೆ ಜನಗಳಿಗೆ ಒಳ್ಳೆಯ ಆಹಾರ ಸಿಗಬೇಕು. ಅದೇ ರೀತಿ ನಾವು ಬೇಕರಿ ಪ್ರಾಡಕ್ಟ್ಸ್ ಅನ್ನ ನಾವು ಮಕ್ಕಳಿಗೆ ಕೊಡೋದ್ರ ಬದಲಾಗಿ ಈ ರೀತಿ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಆಹಾರಗಳನ್ನ ಬಳಕೆ ಮಾಡೋದನ್ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಅವರು ಉಪಯೋಗ ಮಾಡೋ ರೀತಿಯಲ್ಲಿ ಇವನ್ನ ಲಭ್ಯ ಆಗೋ ರೀತಿಯಲ್ಲಿ ಇವತ್ತು ವಿಜ್ಞಾನಿಗಳು ಶ್ರಮಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಉತ್ಪನ್ನಗಳು ಇವತ್ತು ಮಾಡೋದ್ರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ಮತ್ತು ಪ್ರಾಡಕ್ಟ್ಗಳು ಡೆವಲಪ್ ಕೂಡ ಆಗಿದ್ದಾವೆ. ಸೊ ಇಂತಹ ಒಂದು ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಸ್ತ್ರೀಶಕ್ತಿ ಸಂಘಗಳಿರ್ಬೋದು ಅಥವಾ ಇವ FPOಗಳು ಅಂದ್ರೆ ರೈತ ಉತ್ಪಾದಕರ ಕಂಪನಿಗಳಿರ್ಬೋದು, ಇಂತಹವರು ಈ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಆ ಧಾನ್ಯಗಳನ್ನ ಬೆಳೆದಂತಹ ರೈತರಿಗೆ ಒಂದು ಸಂಸ್ಕರಣಾ ಘಟಕ ಹಾಕೋದಿರ್ಬೋದು ಅಥವಾ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರು ಮಾಡತಕ್ಕಂತ ಒಂದು ಘಟಕ ಇರ್ಬೋದು ಹಾಕೊಂಡಾಗ ಅವರಿಗೆ ಆರ್ಥಿಕವಾಗಿ ಹೆಚ್ಚಿನ ಲಾಭ ಆಗೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಳ್ಳೆಯ ಆಹಾರವನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಒಂದು ಹೆಮ್ಮೆ ಅವರಿಗೆ ಆಗತ್ತೆ. ಸೊ ಅಂತಹ ಒಂದು ಕಾರ್ಯ ಇವತ್ತು ಆಗಬೇಕಾಗಿದೆ. ಸಿರಿಧಾನ್ಯಗಳು ಕೇವಲ ಅಂತ ಧಾನ್ಯಗಳು, ಅದರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳಿದೆ ಅಂತೇಳಿ ಒಂದು ಭಾಷಣದಲ್ಲಾಗ್ಲಿ ಲಿಟ್ರೇಚರ್ನಲ್ಲಾಗ್ಲಿ ಕೊಟ್ರೆ ನಮ್ಗೆ ಸಾಲದು. ಅದು ನಮಗೆ ಎಲ್ಲರಿಗೂ ಲಭ್ಯ ಆಗೋ ರೀತಿಯಲ್ಲಾಗಬೇಕು. ಇನ್ನೂ ಒಂದು ಉತ್ತಮವಾದ ಕೆಲಸ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಇದು ಬರಬೇಕು. ಅಂದ್ರೆ ನಮ್ಮ ರೇಷನ್ ಅಕ್ಕಿ ಅಂತೇಳಿ ಇವತ್ತೇನು ಅಕ್ಕಿ ಕೊಡ್ತಾ ಇರ್ತಾರೆ, ಗೋಧಿ ಕೊಡ್ತಾ ಇರ್ತಾರೆ, ಅದ್ರದ ಜೊತೆಗೆ ಅಲ್ಲಿ ಲೋಕಲ್ ಇರ್ತಕ್ಕಂಥ ಧಾನ್ಯಗಳು ನಮ್ಮ ಅಂಗನವಾಡಿಗಳಲ್ಲಿರ್ಬೋದು, ಮಕ್ಕಳಿಗೆ ದಿನನಿತ್ಯವೂ ಒಂದು ಆಹಾರವನ್ನು ಕೊಡ್ತಾರಲ್ಲ, ಅದ್ರ ಜೊತೆಗೆ ನಮ್ಮ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಒಂದು ಆಹಾರಗಳನ್ನ ಸ್ಕೂಲ್ನಲ್ಲಿ ಎಸ್ಪೆಷಲಿ ಆಕ್ಚುಲಿ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅಂದ್ರೆ ಶಾಲಾ ಪೂರ್ವ ಮಕ್ಕಳಿಗೆ ಇದನ್ನ ಕೊಡೋದು ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಸಾಕಷ್ಟು ನಾರಿನಂಶ ಇರೋದ್ರಿಂದ ಜೀರ್ಣ ಶಕ್ತಿಗೆ ಮತ್ತು ಕೆಲವೊಂದು ಪೋಷಕಾಂಶಗಳನ್ನ ಅಡ್ಡಿಪಡಿಸ್ತಕ್ಕಂಥ ಗುಣಗಳಿರೋದ್ರಿಂದ ಅವು ಎಲ್ಲವನ್ನು ಸಂಸ್ಕರಣೆ ಮಾಡದೆ ಹಾಗೆ ಕೊಟ್ಟ ಪಕ್ಷದಲ್ಲಿ ಆ ಮಕ್ಕಳ ಬೆಳವಣಿಗೆಗೆ ಏನಾದ್ರೂ ಅಡ್ಡಿಯಾಗಬಹುದು ಅಂತ ಹೇಳಿ ಅದನ್ನ ಸ್ಕೂಲ್ಗಳಲ್ಲಿ ಬಿಸಿ ಊಟದಲ್ಲಿ ಒಂದು ಆಹಾರವಾಗಿ ಇದನ್ನ ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೈತರಿಗೆ ಉತ್ತೇಜನ ಕೊಟ್ಟಾಗತ್ತೆ, ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ ವಿಶೇಷವಾದ ತಳಿಗಳು ನಮ್ಮಲ್ಲಿ ಲಭ್ಯ ಇದೆ, ಬೆಳೆಯೋದಕ್ಕೆ ರೈತರು ಕೂಡ ಮುಂದೆ ಇರ್ತಾರೆ, ಆದ್ರೆ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲ ಸಾಮಾನ್ಯ ಜನರಿಗೆ ಸಿಗೋ ರೀತಿಯಲ್ಲಿ ಆದಾಗ ಈ ಸಿರಿಧಾನ್ಯಗಳ ಬಳಕೆ ತನ್ನಿಂತಾನೇ ಹೆಚ್ಚಾಗತ್ತೆ. ಈ ನಾವು ಅಕ್ಕಿಗೆ ಯಾಕಿಷ್ಟು ಬೇಗ ಇಲ್ಲಿಂದ ಮಾರಬಹುದು ಅಂತ ಹೇಳಿದ್ರೆ ನಮಗೆ ಎಷ್ಟು ಸುಲಭವಾಗಿ ಇವತ್ತು ಅಕ್ಕಿ ಸಿಗುತ್ತೆ ಮತ್ತು ಅದರಿಂದ ಅಡಿಗೆ ಮಾಡ್ತಕ್ಕಂತ ಎಲ್ಲ ಪದಾರ್ಥಗಳು ಇವತ್ತು ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಅನ್ನ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಸಾಂಬಾರ್ ಮಾಡೋದಿರ್ಬೋದು ಅಥವಾ ಒಂದು ಚಿತ್ರಾನ್ನ ಮಾಡೋಕಿರ್ಬೋದು, ಅದಕ್ಕೆ ರೆಡಿ ಸ್ಪೈಸ್ ಕೂಡ ಇವತ್ತು ರೆಡಿ ಸಿಗುತ್ತೆ. ಅನ್ನದ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ಹಾಕೊಂಡು ಅದನ್ನ ಕಲ್ಸ್ಕೊಂಡ್ರೆ ನಮಗೆ ಸುಲಭವಾಗಿ 10 ನಿಮಿಷದಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಬಹುದು. ಅದೇ ರೀತಿ ನಮಗೆ ಇವತ್ ನಮ್ಮ ಸಿರಿಧಾನ್ಯಗಳಿಂದಲೂ ಕೂಡ ಅಂತಹ ಉತ್ಪನ್ನಗಳು ಸಿಗಬೇಕಾಗಿದೆ. ಅಂತಹ ಉತ್ಪನ್ನಗಳನ್ನ ನಾವು ಎಲ್ಲರಿಗೂ ಸಿಗೋ ರೀತಿಯಾಗಿ ಅದನ್ನ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಹೆಚ್ಚು ಮಾಡಿದಾಗ ರೈತರು ಕೂಡ ಅದನ್ನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಇವತ್ತು ನಾವು 2023 ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ನಿರ್ಧಾರಕ್ಕೆ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ ಮಾರುಕಟ್ಟೆಯನ್ನ ಒದಗಿಸೋದು. ಸಾಕಷ್ಟು ಜನ ಕೊರ್ಲೆ ಇರ್ಬೋದು ಅಥವಾ ಹಾರಕ ಇರ್ಬೋದು ಇಂತಹ ಧಾನ್ಯಗಳನ್ನ ಬೆಳೆದಾಗ ಇವುಗಳನ್ನ ಬಳಸೋದು ಕೂಡ ಜನರು ತುಂಬಾ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ನವಣೆ ಮತ್ತೆ ಸಾಮೆ ಪರವಾಗಿಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ನವಣೆ, ಸಜ್ಜೆ, ರಾಗಿ ಇವು ಎಲ್ಲರಿಗೂ ಚಿರಪರಿಚಿತವಾದ ಸಿರಿಧಾನ್ಯಗಳು, ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಊದಲು, ಹಾರಕ, ಬರುಗು ಏನಿದೆ ಅಲ್ಲ ಇವನ್ನ ಜನಗಳು ಬಳಸ್ಬೇಕು ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅಂದ್ರೆ ತಿಂದ್ರೆ ಏನಾಗುತ್ತೋ ಅಂತೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಹಾರ ಕಾರ್ಯಕ್ರಮಗಳು, ಆಹಾರ ಸವಿ ರುಚಿ ಈ ತರ ಅನೇಕ ಟಿವಿಗಳಲ್ಲಿರ್ಬೋದು, ಅನೇಕ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಸಿರಿಧಾನ್ಯಗಳ ಬಳಕೆ ತುಂಬಾ ಉತ್ತಮ, ಅದನ್ನ ತಿನ್ಬೇಕು ಅಂತ ಜನರಿಗೂ ಕೂಡ ಇವತ್ತು ಅರಿವಾಗಿದೆ. ನಾವು ಹೇಳ್ತೀವಿ ಮೊದಲು ನಮ್ಮ ಸಮಾಜಕ್ಕೆ ಒಂದು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಬೇಕು, ಫುಡ್ ಸೆಕ್ಯೂರಿಟಿ ಬೇಕು ಅಂತ. ಫುಡ್ ಸೆಕ್ಯೂರಿಟಿ ಅಂತಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಎಲ್ರಿಗೂ ಸಿಗ್ತಕ್ಕಂಥದ್ದು, ಆದ್ರೆ ತಿಂದಂತ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳಿದೆ, ಎಲ್ಲಾ ದಿನಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಹ ಒಂದು ಸೆಕ್ಯೂರಿಟಿಗೆ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಪೋಷಕಾಂಶಗಳ ಭದ್ರತೆ, ಆ ಪೋಷಕಾಂಶಗಳ ಭದ್ರತೆ ಒದಗಿಸೋದಕ್ಕೆ ನಾವು ಕೇವಲ ಅಕ್ಕಿಯನ್ನ ಈ PDS ಸಿಸ್ಟಮ್ ಅಲ್ಲಿ ಕೊಟ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸಿರಿಧಾನ್ಯಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅವುಗಳನ್ನ ಬೆಳೆಯೋದಕ್ಕೆ ರೈತರಿಗೆ ಉತ್ತೇಜನ ಮಾಡಿದಾಗ ನಮ್ಮ ಜನಗಳಿಗೆ ಇದರಲ್ಲಿ ಸಾಕಷ್ಟು ಅನುಕೂಲ ಆಗತ್ತೆ. ಈ ಸಿರಿಧಾನ್ಯಗಳಿಂದ ಯಾವ ರೀತಿ ನಮ್ಗೆ ವಿವಿಧ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡೋದಾದ್ರೆ ಒಂದು ಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ ಈ ನಮ್ಮ ಮಧುಮೇಹ. ಮಧುಮೇಹ ಇದ್ದವರಿಗೆ ಅಕ್ಕಿ ವರ್ಜ್ಯ ಅಂತಾನೆ ಹೇಳ್ಬಿಡ್ತಾರೆ, ಅಕ್ಕಿಯನ್ನ ಕಡಿಮೆ ಮಾಡಿಬಿಡಿ ಅಂತೇಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಸಕ್ಕರೆಯನ್ನ ಏರಿಸ್ತಕ್ಕಂಥ ಅಂಶ, ರಕ್ತದಲ್ಲಿ ಸಕ್ಕರೆಯನ್ನ ಏರಿಸ್ತಕ್ಕಂಥ ಅಂಶ ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ತುಂಬಾ ಹೆಚ್ಚಿರುತ್ತೆ ಅಕ್ಕಿಯಲ್ಲಿ. ಬೇಗ ಅದು ಸಕ್ಕರೆ ಅಂಶವನ್ನ, ಗ್ಲೂಕೋಸ್ ಅಂಶವನ್ನ ರಕ್ತದಲ್ಲಿ ಏರಿಸುತ್ತೆ. ಆದ್ರೆ ನಮ್ಮ ಸಿರಿಧಾನ್ಯಗಳು ನಿಧಾನವಾಗಿ ಜೀರ್ಣ ಆಗ್ತವೆ, ಯಾಕಂದ್ರೆ ಹೆಚ್ಚು ನಾರಿನಂಶ ಇರೋದ್ರಿಂದ ಮತ್ತು ಕ್ಲಿಷ್ಟ ಪಿಷ್ಟಗಳು ಇರೋದ್ರಿಂದ ಸುಲಭವಾಗಿ ಜೀರ್ಣ ಆಗೋದಿಲ್ಲ. ನಿಧಾನವಾಗಿ ಜೀರ್ಣ ಆಗಿ ಸ್ವಲ್ಪ ಸ್ವಲ್ಪನೇ ಗ್ಲೂಕೋಸ್ ಅನ್ನ ರಕ್ತಕ್ಕೆ ಬಿಡುಗಡೆ ಮಾಡೋದ್ರಿಂದ ಅದು ಆ ಬಂದಂತಹ ಗ್ಲೂಕೋಸ್ ಏನಿದೆ ಅದು ನಮಗೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಅದು ಯುಟಿಲೈಸ್ ಆಗ್ತಾ ಇರುತ್ತೆ, ಬಳಕೆ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಅಕ್ಕಿ ಮತ್ತೆ ಉಳಿದ ಸಿಂಪಲ್ ಗ್ಲೂಕೋಸ್ ಇದ್ದದ್ದು ಆಹಾರಗಳನ್ನ ತಿಂದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಎಲ್ಲ ಆಹಾರನು ಜೀರ್ಣ ಆಗಿ ಇಮಿಡಿಯೇಟ್ ಆಗಿ ನಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ. ಅಷ್ಟನ್ನು ನಾವು ಬಳಕೆ ಮಾಡ್ಕೊಳ್ದೇ ಇದ್ದಾಗ ಅದು ನಮಗೆ ಸ್ಟೋರ್ ಆಗುತ್ತೆ, ಗ್ಲೈಕೋಜನ್ ಆಗಿ ವಾಪಸ್ ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ. ನಮ್ಮ ಒತ್ತಡ ಮತ್ತು ಈ ಜೀವನ ಶೈಲಿ ಹೇಗಿದೆ ಅಂತ ಹೇಳಿದ್ರೆ ನಾವು ತಿಂದಂತ ಎಲ್ಲ ಆಹಾರವನ್ನ ಇವತ್ತು ನಾವು ಬಳಸ್ಕೊಳ್ಳೋದಿಲ್ಲ, ಅಂದ್ರೆ ಅಷ್ಟೊಂದು ಕೆಲಸವನ್ನ ನಾವು ಮಾಡೋದಿಲ್ಲ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಕುಳಿತುಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನ ಹೆಚ್ಚು ಮಾಡ್ತಾ ಇರೋದ್ರಿಂದ ಉಳಿದಂತಹ ಹೆಚ್ಚಿಗೆ ಆಗಿರ್ತಕ್ಕಂತಹ ಏನ್ ಶಕ್ತಿ ಏನಿರುತ್ತೆ ಅದು ಕೊಬ್ಬಾಗಿ ಕನ್ವರ್ಟ್ ಆಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಮುಂದೆ ಯಾವಾಗ್ಲೂ ಉಪವಾಸ ಮಾಡಿದಾಗ ಅಥವಾ ಆಹಾರ ಸಿಗದೇ ಇದ್ದಾಗ ದೇಹಕ್ಕೆ ಅದನ್ನ ಬಳಸ್ಕೊಳ್ಳುತ್ತೆ. ಆದ್ರೆ ನಾವು ಅಂತಹ ಸಿಚುಯೇಷನ್ ಕೊಡೋದೇ ಇಲ್ಲ, ಅಂತಹ ಒಂದು ಪರಿಸ್ಥಿತಿ ದೇಹಕ್ಕೆ ಬರೋದೇ ಇಲ್ಲ. ಯಾವಾಗಿದ್ರು ದೇಹಕ್ಕೆ ಊಟ ಕೊಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಬೊಜ್ಜುತನ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ದೇಹದ ತೂಕ ಹೆಚ್ಚು ತೂಕ ಆದಾಗ ಅದಕ್ಕೆ ಬೊಜ್ಜುತನ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಇರ್ಬೇಕಲ್ಲ ಅದಕ್ಕಿಂತ 20 ಕೆಜಿ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳಿದ್ರೆ ಅದು ಬೊಜ್ಜುತನ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಸಲ ಬೊಜ್ಜುತನ ಬಂತು ಅಂದ್ರೆ ಅದರ ಅಸೋಸಿಯೇಟೆಡ್ ಡಿಸೀಸಸ್, ರಕ್ತನಾಳಗಳು ಹೆಪ್ಪುಗಟ್ಟುವಿಕೆ ಇರ್ಬೋದು, ಇದರಿಂದ ಹೃದಯದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ನಂತರ ನಮ್ದು ಈ ಪ್ಯಾನ್ಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇನ್ಸುಲಿನ್ ಸೆಕ್ರೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಏರ್ತಾ ಹೋಗುತ್ತೆ. ಸೊ ಅವಾಗ ನಾವು ಮಧುಮೇಹ ಬಂದಿದೆ ಅಂತೇಳಿ ಅನ್ಕೊಂತೀವಿ. ಅಂದ್ರೆ ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವುಗಳೆಲ್ಲವಕ್ಕೂ ಬದಲಾಗಿ ನಾವು ನಮ್ಮ ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸುಧಾರಿಸ್ಕೊಂಡಾಗ ನಾವು ಸಾಮಾನ್ಯವಾಗಿ ಒಂದು ಮೊದಲಿನ ಕಾಲದಲ್ಲಿ ಏನಿತ್ತು, ಒಂದು 50 ನಂತರ 60 ನಂತರ ಬರ್ತಕ್ಕಂತ ಕಾಯಿಲೆಗಳು ಇವತ್ತು ನಾವು 20 ವರ್ಷಕ್ಕೆ 10 ವರ್ಷಕ್ಕೆ ಅಂತ ಅನ್ಕೊಳ್ತಾ ಇದೀವಲ್ಲ, ಇಂತಹವನ್ನ ನಾವು ಕಡಿಮೆ ಮಾಡಬಹುದು. ಆಹಾರವನ್ನ ಔಷಧಿಯಾಗಿ ನಾವು ಸ್ವೀಕಾರ ಮಾಡಬೇಕಾಗಿದೆ. ಇವತ್ತು ನಾವು ಆಹಾರದ ತರಹ ಔಷಧಿಗಳನ್ನ ತಿಂತಾ ಇದೀವಿ, ಆದ್ರೆ ಆಹಾರ ನಮಗೆ ಔಷಧಿ ಆಗ್ಬೇಕು. ಅಂದ್ರೆ ನಾವು ತಿಂತಕ್ಕಂತ ಆಹಾರದಿಂದ ನಮ್ಮ ದೇಹದ ರಕ್ಷಣೆಯ ಜೊತೆಗೆ ಶಕ್ತಿಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಔಷಧಿಯಾಗಿ ಕೆಲಸ ಮಾಡ್ತಕ್ಕಂತ ಗುಣಗಳು ಅದರಲ್ಲಿ ಇದಾವೆ. ಅವನ್ನ ನಾವು ಚಿಕಿತ್ಸಾತ್ಮಕ ಗುಣಗಳು ಅಂತ ಹೇಳ್ತೀವಿ. ಇಂತಹ ಚಿಕಿತ್ಸಾತ್ಮಕ ಗುಣಗಳು ಇರ್ತಕ್ಕಂತ ಸಿರಿಧಾನ್ಯಗಳನ್ನ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ಪ್ರತಿನಿತ್ಯ ಇದನ್ನೇ ತಿನ್ಬೇಕು ಅಂತಲ್ಲ, ವಾರದಲ್ಲಿ 2-3 ದಿನ ಈ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ನಮ್ಮಲ್ಲೇ ಬೆಳೆದಿರ್ತಕ್ಕಂತ ಒಂದು ಸಾವಯವ ತರಕಾರಿಗಳನ್ನ ಬಳಸಿ ಒಳ್ಳೆಯ ಒಂದು ಜೀವನ ಶೈಲಿ ಅಂದ್ರೆ 10-15 ನಿಮಿಷ ಒಂದು ವಾಕಿಂಗ್ ಮಾಡೋದಿರ್ಬೋದು, ಅಥವಾ 10 ನಿಮಿಷ ಮೆಡಿಟೇಷನ್ ಮಾಡೋದಿರ್ಬೋದು, ಯೋಗ ಅಥವಾ ಧ್ಯಾನ, ಈ ರೀತಿ ಒಂದು ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡಾಗ ಎಂತಹ ಒತ್ತಡದ ಕೆಲಸ ಇದ್ರೂ ಕೂಡ ನಿಭಾಯಿಸ್ತಕ್ಕಂತ ಶಕ್ತಿ ನಮ್ಮ ಮನಸ್ಸಿಗೂ ಬರುತ್ತೆ. ಮತ್ತೆ ಇಂತಹ ಸಾತ್ವಿಕವಾದ ಆಹಾರಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಂದು ಉತ್ತಮವಾದ ಶಕ್ತಿ ಸಿಗುತ್ತೆ. ಇವತ್ತು ನಾವು ಆರೋಗ್ಯ ಅಂತ ಹೇಳಿದ್ರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕವಾದ ಆರೋಗ್ಯ ಕೂಡ ತುಂಬಾ ಮುಖ್ಯ ಇದೆ. ಯಾಕಂದ್ರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳಿರ್ಬೋದು, ಮನೆಯನ್ನು ನಿಭಾಯಿಸಬೇಕು, ಸಮಾಜವನ್ನು ನಿರ್ವಹಿಸಬೇಕು, ಕಚೇರಿಗಳಲ್ಲಿ ಕೆಲಸಗಳನ್ನ ಮಾಡಬೇಕು, ಈ ರೀತಿ ಅನೇಕ ಮಲ್ಟಿ ಟಾಸ್ಕಿಂಗ್ ಇವತ್ತು ತುಂಬಾ ಜಾಸ್ತಿ ಇದೆ. ಒಬ್ರಿಗೆ ಒಂದ್ ಕೆಲಸ ಇಲ್ಲ, ಜಾಸ್ತಿ ಕೆಲಸಗಳನ್ನ ನಿರ್ವಹಣೆ ಮಾಡೋದ್ರಿಂದ ಅತಿ ಹೆಚ್ಚು ಒತ್ತಡ ನಮ್ಮಲ್ಲಿ ಕ್ರಿಯೇಟ್ ಆಗತ್ತೆ. ಸೊ ಇವನ್ನೆಲ್ಲ ನಿಭಾಯಿಸೋದಕ್ಕೋಸ್ಕರ ನಾವು ಒಂದು ಒಳ್ಳೆಯ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋಣ. ಅದರಲ್ಲಿ ನಮಗೆ ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ವಾರದಲ್ಲಿ 2-3 ದಿನನಾದ್ರೂ ಕನಿಷ್ಠ ನಾವು ಈ ಧಾನ್ಯಗಳನ್ನ ಬಳಸ್ಕೊಂಡು ಇದರ ಜೊತೆಗೆ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಬಳಸ್ಕೊಳ್ಬಹುದು. ಉದಾಹರಣೆ ಅಂತ ಹೇಳಿದ್ರೆ ಎಳ್ಳೆಣ್ಣೆ ಇರ್ಬೋದು, ಆಯಿಲ್ ಸೀಡ್ ಅಲ್ಲಿ ನಾವು ಸ್ಯಾಫ್ಲವರ್ ಕುಸುಬೆ ಅಂತ ಹೇಳ್ತೀವಿ, ಕುಸುಬೆ ಎಣ್ಣೆ ಇರ್ಬೋದು. ಒಂದು ಆರೋಗ್ಯಕರವಾಗಿ ಇವತ್ತು ನಾವು ಸಾಕಷ್ಟು ಎಣ್ಣೆಗಳ ವಿಚಾರಕ್ಕೆ ಹೋದ್ರೆ ಮತ್ತೆ ಸಾಕಷ್ಟು ದೊಡ್ಡ ವಿಚಾರಣೆ ಆಗುತ್ತೆ. ಅದರಲ್ಲಿ ಎಣ್ಣೆಗಳಲ್ಲಿ ಗಾಣದಿಂದ ತೆಗೆದಿರ್ತಕ್ಕಂತ ನಮ್ಮ ರೈತರು ಉಳಿದಿರ್ತಕ್ಕಂಥ ಎಣ್ಣೆಗಳನ್ನ FPOಗಳ ಮುಖಾಂತರ ಇವತ್ತು ಸಾಕಷ್ಟು ಜನ ಎಣ್ಣೆಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅಂತಹ ಉತ್ತಮವಾದ ಆಹಾರಗಳನ್ನ ನಾವು ಖರೀದಿ ಮಾಡಿ ಅದನ್ನ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಒಂದು ಉತ್ತಮವಾದ ಜೀವನ ಶೈಲಿಯನ್ನು ನಾವು ರೂಪಿಸಿಕೊಂಡಿದ್ದೆ ಆದ್ರೆ ಸ್ವಸ್ಥ ಸಮಾಜವನ್ನ ಕಟ್ಟೋದಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಂದಿ ಹಾಡಬೇಕಾಗಿದೆ. ಮತ್ತು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಈ ರೀತಿ ಎಲ್ಲರೂ ಸಿರಿಧಾನ್ಯಗಳನ್ನ ತಮ್ಮ ಆರೋಗ್ಯದಲ್ಲಿ ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಆರೋಗ್ಯಕರವಾದ ಜೀವನವನ್ನ ನಡೆಸ್ತೀರಾ ಅಂತೇಳಿ ನಾನು ಇಷ್ಟೊಂದು ಮಾಹಿತಿಯನ್ನ ತಮ್ಮ ಎದುರಿಗೆ ಇವತ್ತು ಹೇಳೋದಕ್ಕೆ ಅನುವು ಮಾಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದ. ರೈತ ಬಂಧುವರೇ, ಇದುವರೆಗೆ ದಿನನಿತ್ಯದ ಆಹಾರದಲ್ಲಿ ಸಿರಿಧಾನ್ಯಗಳ ಬಳಕೆಯ ಮಹತ್ವ ಕುರಿತು ಲಿಂಗಸಗೂರು ಕೃಷಿ ವಿಸ್ತೀರ್ಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2022 ಆಗಸ್ಟ್ 26 ಮತ್ತು 27 ಏರ್ಪಡಿಸುತ್ತಿರುವ ಸಿರಿಧಾನ್ಯ ಸಮಾವೇಶ ಕುರಿತು ಪ್ರಕಟಣೆಯನ್ನು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2022 ಆಗಸ್ಟ್ 26 ಮತ್ತು 27 ಸಿರಿಧಾನ್ಯ ಸಮಾವೇಶವನ್ನು ನಬಾರ್ಡ್ ಹಾಗೂ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳ ಸಹಯೋಗದೊಂದಿಗೆ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಏರ್ಪಡಿಸುತ್ತಿದೆ. ಸದರಿ ಸಮಾವೇಶವನ್ನು ಕೇಂದ್ರ ಸರ್ಕಾರದ ಸನ್ಮಾನ್ಯ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ದಿನಾಂಕ 27 ಆಗಸ್ಟ್ 2022 ಉದ್ಘಾಟಿಸಿ ಸಿರಿಧಾನ್ಯ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಿಸಿದಂತೆ ರೈತರಿಗೆ ಸಿರಿಧಾನ್ಯ ಉದ್ದಿಮೆದಾರರು, ಪ್ರಾರಂಭದಾರರು, ರೈತ ಉತ್ಪಾದಕರ ಸಂಘಗಳು, ಹೂಡಿಕೆದಾರರು, ರಫ್ತುದಾರರು, ಕೃಷಿ ತಜ್ಞರು, ಬ್ಯಾಂಕ್ ಸಿಬ್ಬಂದಿ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸುವರು. ಸದರಿ ಸಮಾವೇಶದಲ್ಲಿ ಸುಮಾರು 50 ಹೆಚ್ಚು ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನದ ಮಳಿಗೆಗಳನ್ನು ಹಾಕಲಾಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಾರು 600 ರೈತರು, ವಿಜ್ಞಾನಿಗಳು ಸೇರಿದಂತೆ ಅನೇಕರು ಭಾಗವಹಿಸುವರು. ಕಾರಣ, ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಯೋಜನ ಪಡೆಯಲು ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೀರಾವರಿಯಲ್ಲಿ ಹಿಪ್ಪು ನೇರಳೆ ಬೆಳೆಯಬಹುದಾದರೂ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸುಡು ಬೇಸಿಗೆಯ ತಿಂಗಳುಗಳಾದ ಏಪ್ರಿಲ್ ಮತ್ತು ಮೇ ತಿಂಗಳು ರೇಷ್ಮೆ ಹುಳು ಸಾಕುವುದು ಸೂಕ್ತವಲ್ಲ. ಥ್ರಿಪ್ಸ್ ನುಸಿ ಬೇಸಿಗೆಯ ಪ್ರಾರಂಭದಲ್ಲಿ ಹಾಗೂ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯನ್ನ ಅಧಿಕವಾಗಿ ಬಾಧಿಸುತ್ತದೆ. ಇದರ ನಿರ್ವಹಣೆಗಾಗಿ ಹಿಪ್ಪು ನೇರಳೆ ತೋಟಕ್ಕೆ ಹೆಚ್ಚಿನ ನೀರು ಹಾಯಿಸುವುದು, ತುಂತುರು ನೀರಾವರಿ ಅಳವಡಿಸುವುದು ಸೂಕ್ತ. ಥ್ರಿಪ್ಸ್ ನುಸಿ ನಿಯಂತ್ರಣಕ್ಕಾಗಿ ಪಿಪ್ರೋನಿಲ್ 1 ಮಿಲಿಲೀಟರ್ 1 ಲೀಟರ್ ನೀರಿಗೆ ಅಥವಾ ಡಯೋಪೆಂಥುರಾನ್ 1 ಮಿಲಿಲೀಟರ್ 1 ಲೀಟರ್ ನೀರಿಗೆ ಸೇರಿಸಿ ಎಲೆಗಳ ಮೇಲೆ ಸಿಂಪಡಿಸುವುದು ಸೂಕ್ತ ಮತ್ತು 25 ದಿವಸಗಳ ಸುರಕ್ಷತಾ ಅವಧಿ ಬಹಳ ಮುಖ್ಯ. ಪ್ರಕಟಣೆ ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಯಚೂರಿನ ಯಂಕಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಣ, ಲಿಂಗ ಪೂಜೆಯ ಮಾಡಿರೋ ಗಂಧವನೇ ತಿಳಿ ಕರುಣೆ ಮೃಗಾಳಂಬ ಮಾಡಿರೋ